ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ, ಸಮಯ 6:50 ದೇಶಭಕ್ತಿ ಗೀತೆಗಳು. ಪ್ರಾರಂಭದಲ್ಲಿ ಕೇಳಿ ಡಾಕ್ಟರ್ ಎನ್ ರಘು ಅವರ ರಚನೆ, ಜನಗಣ ಮಂಗಳ ಗುಣಗಾನ ತನ್ನ ಮನಗಳ ತುಂಬಿದೆ ಪ್ರಾಣ. ಈ ಗೀತೆ ವೃಂದಗಾನದಲ್ಲಿದೆ. ಜನಗಣ ಮನಗಣ ಗುಣಗಾನ ವಿಜ್ಞಾನದ ಮಂತ್ರ ಬಗೆದಿದೆ ವಿಶ್ವಾಸವನಂದ ಚಿಗುರಿದೆ ವಿಜ್ಞಾನದ ಮಂತ್ರ ಬಗೆದಿದೆ ವಿಶ್ವಾಸವನಂದ ಜಗ ಮುಗಿಲಲಿ ನಾವು ಸ್ವತಂತ್ರ ಸೋದರ ಭಾವದಿ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ ಕೇಳಿ ಈ ಗೀತೆಯನ್ನು ವೃಂದಗಾನದಲ್ಲಿ ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ ಬೆಸೆದರೆ ಸಾರ್ಥಕ್ಯ ದೇಶ ಒಂದು ನಾಗಲ್ಲ ಒಂದು ನೀ ರಾಷ್ಟ್ರೀಯತೆಯಲ್ಲಿ ಭಾವೈಕ್ಯ ನೀರು ಕೀಳು ಮಡಿ ಮೈಲಿಗೆ ಮರೆತರೆ ವೇದ ಸಂಸ್ಕೃತಿಯ ಸಂಸರ್ಗ ಭಾರತ ಒಂದೇ ಕಡು ತಪವಾದ ಭರತ ಭೂಮಿ ಇದು ನಿಜ ಸ್ವರ್ಗ ಭರತ ಭೂಮಿ ಇದು ನಿಜ ಸ್ವರ್ಗ ಸೋದರ ಭಾವನೆ ಸಾಧಿಸಬೇಕಿದೆ ಭಾರತ ದೇಶದ ಭವಿಷ್ಯವ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೋಳಿ ಆಹಾರ ನಿರ್ವಹಣೆ ಕುರಿತು ಡಾಕ್ಟರ್ ಸುಮಾ ಎನ್ನವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಲಕ್ಷ್ಮಸ್ವಾಮಿ ಮತ್ತು ತಂಡದವರಿಂದ ನೀಲಗಾರರ ಪದ ಕೇಳಬಹುದು. ಮೊದಲಿಗೆ ಕೇಳಿ ಕೋಳಿ ಆಹಾರ ನಿರ್ವಹಣೆ ಕುರಿತು ಡಾಕ್ಟರ್ ಸುಮಾ ಎನ್ನವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಸುಮಾ ಅವರೇ. ನಮಸ್ಕಾರ ಸರ್. ಕೋಳಿ ಸಾಕಾಣಿಕೆಯನ್ನು ನಮ್ಮ ರೈತ ಬಾಂಧವರು ಇವತ್ತು ಒಂದು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು. ಕೆಲವರು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡ್ತಾರೆ, ಇನ್ನು ಕೆಲವರು ಈ ಮಾಂಸದ ಕೋಳಿ ಸಾಕಾಣಿಕೆ ಮಾಡ್ತಾರೆ, ಕೆಲವರು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಸಣ್ಣ ಪ್ರಮಾಣದಲ್ಲಿ ಸ್ವಉದ್ಯೋಗವನ್ನು ಕೈಗೊಳ್ಳೋ ದೃಷ್ಟಿಯಿಂದ ಮಾಡ್ತಾ ಇರ್ತಾರೆ. ಈ ಕೋಳಿ ಸಾಕಾಣಿಕೆಯಲ್ಲಿ ಬಹಳ ಒಂದು ಖರ್ಚಿನ ಬಾಪ್ತು ಅಂತ ಅಂದರೆ ಆ ಕೋಳಿಗಳಿಗೆ ನೀಡುವಂಥ ಆಹಾರ. ಹೌದು. ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಕೋಳಿಗಳಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಆಹಾರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಸಮತೋಲನ ಆಹಾರ ಅಂದ್ರೇನು, ಮತ್ತು ಅದರಲ್ಲಿರಬೇಕಾದಂಥ ಘಟಕಾಂಶಗಳು ಯಾವ್ಯಾವು, ಇವುಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಕೋಳಿ ಸಾಕಾಣಿಕೆಯಲ್ಲಿ ಈ ಸಮತೋಲನ ಆಹಾರ ನಿರ್ವಹಣೆಯ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ತಾವುಗಳು ಹೇಳಿದಾಗೆ ಕೋಳಿ ಸಾಕಾಣಿಕೆಯ ಒಟ್ಟು ವೆಚ್ಚದಲ್ಲಿ 75-80% ಖರ್ಚು ಆಹಾರದಾಗಿರುತ್ತದೆ. ಆದ್ದರಿಂದ ಕೋಳಿಗಳ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ. ಆಧುನಿಕ ಮಾಂಸದ ಕೋಳಿ ಮರಿಗಳು ತ್ವರಿತಗತಿಯಲ್ಲಿ ಬೆಳವಣಿಗೆ ಹೊಂದುತ್ತಿರುವುದರಿಂದ ಮತ್ತು ಮೊಟ್ಟೆ ಕೋಳಿಗಳಲ್ಲಿ ಪ್ರತಿನಿತ್ಯ ಮೊಟ್ಟೆ ಉತ್ಪಾದನೆ ನಡೆಸುತ್ತಿರುವುದರಿಂದ ಅವುಗಳಿಗೆ ನಾವು ಉತ್ತಮ ಸಮತೋಲನ ಆಹಾರವನ್ನು ನೀಡಿ ಸಾಕಾಣಿಕೆ ಮಾಡಬೇಕಾಗುತ್ತೆ. ಇನ್ನು ಆಹಾರದಲ್ಲಿ ಸಸಾರಜನಕ, ಶರ್ಕರಾ ಪಿಷ್ಟಗಳು, ಕೊಬ್ಬಿನಾಂಶ, ಖನಿಜಗಳು ಮತ್ತು ಜೀವಸತ್ವಗಳು ಕೋಳಿಗಳ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಮಟ್ಟದಲ್ಲಿದ್ದರೆ ಅಂತಹ ಆಹಾರವನ್ನು ನಾವು ಸಮತೋಲನ ಆಹಾರ ಎಂದು ಕರೆಯುತ್ತೇವೆ. ಅಂದ್ರೆ ಅವುಗಳ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಪೋಷಕಾಂಶಗಳನ್ನು ನೀಡಬೇಕಾಗುತ್ತೆ. ಇದನ್ನ ನಾವು ಸಮತೋಲನ ಆಹಾರ ಅಂತ ಕರಿತೀವಿ. ಇನ್ನ ಈ ಕೋಳಿಗಳ ಆಹಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಯಾವ್ಯಾವ ಅಂಶಗಳು ಇರಬೇಕು ಅಂತ ತಾವು ಈಗಾಗಲೇ ಹೇಳಿದ್ರಿ, ಸಮತೋಲನ ಆಹಾರದಲ್ಲಿ ಇರಬೇಕಾದಂತ ಅಂಶಗಳ ಬಗ್ಗೆ. ಈ ಅಂಶಗಳ ಬಗ್ಗೆ ಇನ್ನೂ ಸ್ವಲ್ಪ ವಿಶದವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ತಗೊಳ್ಳೋದಾದ್ರೆ ನೀರು. ನೀರು ಸಹ ಇದು ಒಂದು ಅತ್ಯುತ್ತಮ ಪೋಷಕಾಂಶ ಅಂತಾನೆ ಹೇಳ್ಬೋದು. ಆಹಾರ ಜೀರ್ಣ ಆಗಲು ಅಂದ್ರೆ ಪ್ರಚನ ಕ್ರಿಯೆಗೆ ಮತ್ತು ಜೀವವಸ್ತುಕರಣ ಕ್ರಿಯೆಗಳಿಗೆ ಅತ್ಯಂತ ಅಗತ್ಯ. ಸಾಮಾನ್ಯವಾಗಿ ಕೋಳಿಗಳು ತಾವು ಸೇವಿಸಿದ ಆಹಾರದ 2/2 ನೀರು ಕುಡಿತವೆ. ವಾತಾವರಣದ ಉಷ್ಣತೆ, ಕೋಳಿಯ ವಯಸ್ಸು ಮತ್ತು ಅವುಗಳ ಉತ್ಪಾದನಾ ಮಟ್ಟ ಮುಂತಾದವುಗಳು ಕೋಳಿಗಳ ನೀರಿನ ಅಗತ್ಯತೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತವೆ. ಅಂದ್ರೆ ಬೇಸಿಗೆನಲ್ಲಿ ಹೆಚ್ಚಿಗೆ ನೀರನ್ನು ಕುಡಿತವೆ, ಉಷ್ಣಾಂಶದ ಮೇಲೆ ಮತ್ತೆ ಚಳಿಗಾಲ ಮಳೆಗಾಲದಲ್ಲಿ ಅಷ್ಟು ನೀರನ್ನು ಕುಡಿಯೋದಿಲ್ಲ ಅಂತ ಹೇಳಬಹುದು. ಮನುಷ್ಯರಿದ್ದಂಗೆ ಎಲ್ಲಾ ಪ್ರಾಣಿಗಳಲ್ಲೂ ಅದೇ ತರನೇ ಕೋಳಿಗಳಲ್ಲೂ ಅದೇ ತರನೇ ಕುಡಿತವೆ. ನೀರು ಅತ್ಯುತ್ತಮ ಒಂದು ಪೋಷಕಾಂಶ ಅಂತ ಹೇಳಬಹುದು. ಆಮೇಲೆ ಮತ್ತೆ ಶರ್ಕರಾ ಪಿಷ್ಟಗಳು, ಇವು ಸಸ್ಯಗಳಲ್ಲಿ ಮತ್ತು ಕಾಳುಗಳಲ್ಲಿ ಶರ್ಕರಾ ಪಿಷ್ಟಗಳು ಹೆಚ್ಚಾಗಿರ್ತವೆ. ಇವುಗಳ ಒಣತೂಕದಲ್ಲಿ 75% ಶರ್ಕರಾ ಪಿಷ್ಟ ಅಂಶವಿರುತ್ತೆ. ಇವು ಶರೀರದ ಶಕ್ತಿಯ ಮೂಲ ಅಂತ ಹೇಳ್ಬೋದು. ಶರೀರಕ್ಕೆ ಬೇಕಾದ ಶಕ್ತಿಯನ್ನು ನೀಡಿ ಉಳಿದ ಭಾಗ ಕೊಬ್ಬಿನ ರೂಪದಲ್ಲಿ ದೇಹದಲ್ಲಿ ಇವು ಶೇಖರಣೆಯಾಗ್ತವೆ. ಕೋಳಿ ಆಹಾರದಲ್ಲಿ 55-60% ಧಾನ್ಯದ ಕಾಳುಗಳು ಮತ್ತು ಅವುಗಳ ಉಪ ಉತ್ಪನ್ನಗಳನ್ನು ನಾವು ಹಾಕ್ತೀವಿ. ಇವೇ ಕೋಳಿಗಳ ಆಹಾರದಲ್ಲಿ ಪ್ರಧಾನ ಶಕ್ತಿ ಮೂಲಗಳು ಅಂತಲೂ ಸಹ ಹೇಳಬಹುದು. ಎರಡನೇ ಅಂಶ ಶರ್ಕರಾ ಪಿಷ್ಟಗಳು. ಹೌದು. ಈ ಶಕ್ತಿದಾಯಕ ಪದಾರ್ಥಗಳು ಅಂತ ನಾವು ಕರಿತೀವಲ್ಲ, ಅವು ಯಾವ್ಯಾವು ಅಂತೀರಿ? ಆ ಶಕ್ತಿದಾಯಕ ಪದಾರ್ಥಗಳು ಅಂದ್ರೆ ದವಸ ಧಾನ್ಯಗಳಾದ ಮೆಕ್ಕೆಜೋಳ, ಜೋಳ, ಸಜ್ಜೆ, ಅಕ್ಕಿನುಚ್ಚು, ರಾಗಿ, ನವಣೆ ಇತ್ಯಾದಿಗಳು ಅವಷ್ಟೇ ಅಲ್ಲದೆ ಕೃಷಿ ಕೈಗಾರಿಕಾ ಉಪ ಪದಾರ್ಥಗಳಾದ ಅಕ್ಕಿ ತೌಡು, ಎಣ್ಣೆ ತೆಗೆದ ಅಕ್ಕಿ ತೌಡು, ಇವುಗಳನ್ನು ಸಹ ನಾವು ಈ ಶಕ್ತಿದಾಯಕ ಪದಾರ್ಥಗಳಲ್ಲಿ ವಿಂಗಡಣೆ ಮಾಡಬಹುದು. ಅಯ್ಯು ಕೂಡ ಈ ಶರ್ಕರ ಪಿಷ್ಟದ ಮೂಲಗಳು ಅಂತ ಹೇಳಬಹುದು. ಹೌದು. ಇನ್ನು ಈ ನೀರು ಮತ್ತು ಶರ್ಕರ ಪಿಷ್ಟ ಬಿಟ್ಕೊಂಡ್ರೆ ಮೂರನೇ ಅಂಶ ಯಾವುದು ಅಂತೀರಿ? ಈ ಕೊಬ್ಬು, ಕೊಬ್ಬು ಶಕ್ತಿಯ ಭಂಡಾರನೇ ಹೌದು. ಇದು ಶರ್ಕರ ಪಿಷ್ಟಗಳಿಗಿಂತ ಎರಡು ಕಾಲು ಪಟ್ಟು ಹೆಚ್ಚು ಶಕ್ತಿದಾಯಕ. ಹಂದಿ ಕೊಬ್ಬು, ಪ್ರಾಣಿ ಗಟ್ಟಿ ಕೊಬ್ಬು, ಇವು ಕೊಬ್ಬಿನ ಅತ್ಯುತ್ತಮ ಮೂಲಗಳು ಅಂತ ಹೇಳ್ಬಹುದು. ಕೆಲವು ಸಂದರ್ಭಗಳಲ್ಲಿ ಇವುಗಳನ್ನು ಮೊಟ್ಟೆ ಕೋಳಿಗಳ ಆಹಾರದಲ್ಲಿ ನಾವು ಬಳಸ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಇವುಗಳನ್ನು ಅಷ್ಟೊಂದು ಹೆಚ್ಚಾಗಿ ಸೇರಿಸೋದಿಲ್ಲ ಈ ರೈತ ಬಂದೆಯವರು ತಗೊಂಡಾಗ. ಜೊತೆಗೆ ಕೊಬ್ಬು ಹೆಚ್ಚಿರುವ ಆಹಾರಕ್ಕೆ ಬೇಗನೆ ಕೆಟ್ಟ ವಾಸನೆ ಉಂಟಾಗುತ್ತೆ. ಮೇಧಸ್ಸಿನ ಆಮ್ಲವನ್ನು ಹೆಚ್ಚು ಕಾಲ ಗಾಳಿ, ಶೆಕೆ, ಸೂರ್ಯನ ಬೆಳಕು ಮುಂತಾದವುಗಳಿಗೆ ಒಡ್ಡೋದ್ರಿಂದ ಕಮಟುನಾಥ ಅಂತ ಹೇಳ್ತೀವಲ್ಲ, ಅದು ಕಾರಣ ಬರುತ್ತೆ. ಆದ್ದರಿಂದ ಇದನ್ನು ಆಮ್ಲಜನಕ ಸಂಯೋಗ ನಿರೋಧಕಗಳನ್ನು ಬಳಸಿ ಸ್ಥಿರೀಕರಣ ಮಾಡಬೇಕಾಗುತ್ತೆ. ಇದು ಕೊಬ್ಬಿನ ಬಗ್ಗೆ ಆಯಿತು. ಆಮೇಲೆ ಸಸಾರಜನಕ, ಇದು ಸಹ ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಅದು ಪ್ರೋಟೀನ್ಗಳು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವ್ಯಾಪಕವಾಗಿ ಹರಡಿರುತ್ತೆ. ಶರೀರದ ಬೆಳವಣಿಗೆ, ನಶಿಸುವುದ ಭಾಗಗಳನ್ನು ಸರಿಪಡಿಸಲು ಪ್ರೋಟೀನ್ಗಳು ಬಹಳ ಮುಖ್ಯ. ಈ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ರೂಪುಗೊಂಡಿರುತ್ತೆ. ಇಂಥ ಅಮೈನೋ ಆಮ್ಲಗಳಲ್ಲಿ ಕೆಲವನ್ನು ಶರೀರದ ಕೋಶಿಕೆಗಳು ಉತ್ಪತ್ತಿ ಮಾಡಬಲ್ಲವು. ಆದ್ದರಿಂದ ಅವುಗಳನ್ನು ನಾವು ಆಹಾರದಲ್ಲಿ ಸೇರಿಸೋಬೇಕಾಗಿಲ್ಲ. ಅಂತವುಗಳಿಗೆ ನಾವು ಅನಗತ್ಯ ಅಮೈನೋ ಆಮ್ಲಗಳು ಅಂತ ಕರಿತೀವಿ. ಇನ್ನು ಕೆಲವು ಅಮೈನೋ ಆಮ್ಲಗಳು ಶರೀರದಲ್ಲಿ ಉತ್ಪತ್ತಿ ಮಾಡೋದಿಲ್ಲ, ಅಂತವುಗಳನ್ನು ನಾವು ಆಹಾರದ ಜೊತೆ ಸೇರಿಸಬೇಕಾಗುತ್ತೆ. ಅವುಗಳಿಗೆ ನಾವು ಅಗತ್ಯ ಅಮೈನೋ ಆಮ್ಲಗಳು ಅಂತ ವಿಂಗಡಣೆ ಮಾಡ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತ ನಾವು ಅನಗತ್ಯ ಅನಗತ್ಯ ಹೌದು ನಾವು ಆಹಾರದ ರೂಪದಲ್ಲಿ ಕೊಡುವಂತವನ್ನ ಅಗತ್ಯ ಅಮೈನೋ ಅಗತ್ಯ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್, ನಾನ್ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಈ ಪ್ರಾಣಿಜನ್ಯ ಮೂಲಗಳು ಯಾವ್ಯಾವು ಅಂತೀರಿ? ಈ ಅಮೈನೋ ಆಮ್ಲಗಳದ್ದು ಅಥವಾ ಈ ಸಸಾರಜನಕದ್ದು? ಮೀನಿನ ಪುಡಿ, ಒಣ ಮೀನು, ಮಾಂಸದ ಪುಡಿ, ರೇಷ್ಮೆ ಕೋಶ ತೆಗೆದ ಪುಡಿ, ಇವುಗಳನ್ನು ನಾವು ಪ್ರಾಣಿಜನ್ಯ ಮೂಲಗಳಲ್ಲಿ ವಿಂಗಡಣೆ ಮಾಡಬಹುದು. ಇನ್ನು ಸಸ್ಯಜನ್ಯ ಮೂಲಗಳು ಅಂತ ತಗೊಳೋದಾದ್ರೆ ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಸಾರು ತೆಗೆದ ಸೂರ್ಯಕಾಂತಿ ಹಿಂಡಿ ಇತ್ಯಾದಿಗಳನ್ನು ನಾವು ಈ ಗುಂಪಿನಲ್ಲಿ ವಿಂಗಡಣೆ ಮಾಡಬಹುದು. ಇವು ಮುಖ್ಯವಾಗಿ ಸಸಾರಜನಕದ ಬಗ್ಗೆ. ಹೌದು. ಆಮೇಲೆ ಇವುಗಳಲ್ಲದೆ ಜೀವಸತ್ವಗಳು ಅಂತ ಹೇಳ್ತೀವಿ, ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ನಾವು ಹಾಕಿದ್ರು ಸಹ ಈ ಜೀವಸತ್ವಗಳು ಸಾವಯವ ವಸ್ತುಗಳು. ಇವು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಶರೀರದ ಆರೋಗ್ಯ ಮತ್ತು ಇತರ ಕ್ರಿಯೆಗಳಿಗೆ ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಸಹ ಇವನ್ನ ಅಗತ್ಯವಾಗಿ ನಾವು ನೀಡಲೇಬೇಕಾಗುತ್ತೆ ಆಹಾರದಲ್ಲಿ. ಆದ್ದರಿಂದ ಇವುಗಳನ್ನು ಆಹಾರದಲ್ಲಿ ನಾವು ಪ್ರತಿನಿತ್ಯ ನೀಡ್ತೀವಿ. ಅವುಗಳನ್ನು ನಾವು ಕೊಬ್ಬಿನಲ್ಲಿ ಕರಗುವ ಅಂದ್ರೆ ADEK ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿಗಳನ್ನ ಈ ಜೀವಸತ್ವಗಳನ್ನು ನಾವು ವಿಂಗಡಣೆ ಮಾಡಿ ಇವುಗಳನ್ನು ಆಹಾರದಲ್ಲಿ ಪ್ರತಿನಿತ್ಯ ನೀಡಬೇಕಾಗುತ್ತೆ. ಓಹೋ, ಕೊಬ್ಬಿನಲ್ಲಿ ಕರಗುವಂತ ಜೀವಸತ್ವಗಳೇ ಬೇರೆ, ನೀರಿನಲ್ಲಿ ಕರಗುವಂತ ಜೀವಸತ್ವಗಳು ಬೇರೆ ಅಂತ ಹೇಳ್ತೀರಾ? ಜೀವಸತ್ವಗಳಾದ್ಮೇಲೆ ಇನ್ಯಾವ ಅಂಶಗಳು ಬೇಕು? ಕೊನೆಯದಾಗಿ ಅಂತ ಹೇಳೋದಾದ್ರೆ ಖನಿಜಾಂಶಗಳು. ಈ ಖನಿಜಾಂಶಗಳಿಗೂ ಕೋಳಿಗಳಿಗೆ ಬಹಳ ಅಗತ್ಯವಾಗಿ ಬೇಕಾಗುತ್ತೆ. ಅವು ಮೂಳೆ ರಚನೆ, ರಕ್ತ ತಯಾರಿಕೆ ಮತ್ತು ಮೊಟ್ಟೆ ಚಿಪ್ಪಿನ ರಚನೆಗಳಿಗೆ ಬಹಳ ಅಗತ್ಯ. ಸಾಧಾರಣವಾಗಿ ಕೋಳಿ ಆಹಾರದಲ್ಲಿ ಕೊರತೆ ಬೀಳುವ ಖನಿಜಾಂಶಗಳೆಂದರೆ ಕ್ಯಾಲ್ಸಿಯಂ, ರಂಜಕ, ಮ್ಯಾಂಗನೀಸ್, ಸತು, ಸೋಡಿಯಂ, ಕ್ಲೋರಿನ್, ಕಬ್ಬಿಣ ಮತ್ತು ಅಯೋಡಿನ್. ಇವು ತೀರಾ ಅಗತ್ಯ ಖನಿಜಾಂಶಗಳು ಅಂತ ನಾವು ಹೇಳಬಹುದು. ಇವುಗಳನ್ನು ನಾವು ಪ್ರತಿನಿತ್ಯ ಕೋಳಿಗಳಿಗೆ ಆಹಾರದಲ್ಲಿ ನೀಡಬೇಕಾಗುತ್ತೆ. ಇವೆಲ್ಲಾ ಅಲ್ಲದೆ ಆಹಾರ ಸೇರ್ಪಡೆಗಳು ಅಂತ, ಅವುಗಳು ಯಾವ್ಯಾವ ಅಂತ ಹೇಳೋದಾದ್ರೆ ಪ್ರತಿಜೈವಿಕಗಳು, ಕಾಕ್ಸಿಡಿಯಾ ನಿರೋಧಕಗಳು, ಯಕೃತ್ತಿನ ಪ್ರಚೋದಕಗಳು, ಪ್ರೋಬಯಾಟಿಕ್ಸ್ಗಳು, ಜೀವಕಿಣ್ವಗಳು, ಬೆಳವಣಿಗೆಯ ಪ್ರಚೋದಕಗಳು, ಅಮೈನೋ ಆಮ್ಲಗಳು, ಬ್ಯಾಕ್ಟೀರಿಯಾ ನಿರೋಧಕಗಳು ಇತ್ಯಾದಿ. ಇನ್ನು ಮುಖ್ಯವಾಗಿ ಈ ಕೋಳಿಗಳ ಆಹಾರ ತಯಾರಿಕೆಯಲ್ಲಿ ನಾವು ಏನು ಕ್ರಮವನ್ನು ಅನುಸರಿಸಬೇಕಾಗುತ್ತೆ ಅಂದ್ರೆ ಯಾವ ಒಂದು ಅನುಪಾತದಲ್ಲಿ ಈ ತಾವು ಹೇಳಿದ್ರಲ್ಲ ಈ ವಿವಿಧ ಪೋಷಕಾಂಶಗಳು ಇವುಗಳನ್ನ ಮಿಶ್ರಣ ಮಾಡ್ಕೊಂಡು ಹೇಗೆ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಮತೋಲನ ಆಹಾರ ಮಿಶ್ರಣವು ಕೋಳಿಗಳಿಗೆ ದೇಹದ ನಿರ್ವಹಣೆ, ಬೆಳವಣಿಗೆ, ಮಾಂಸ ಅಥವಾ ಮೊಟ್ಟೆ ಉತ್ಪಾದನೆ, ಜೀವಪೋಷಣೆ ಮತ್ತು ಆರೋಗ್ಯಕ್ಕೆ ಬೇಕಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುತ್ತವೆ. ಬೇರೆ ಬೇರೆ ವಯಸ್ಸಿನ ಕೋಳಿಗಳಿಗೆ ವಿವಿಧ ಪೋಷಕಾಂಶಗಳ ಆಹಾರ ಅಗತ್ಯವಿರುತ್ತೆ. ಭಾರತೀಯ ಮಾನಕ ಸಂಸ್ಥೆ ನಿಗದಿಪಡಿಸಿರುವಂತೆ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತಯಾರಿಸಿರುವ ವಿವಿಧ ಮಾದರಿಯ ಕೋಳಿ ಆಹಾರಗಳನ್ನು ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಮುಖ್ಯವಾಗಿ ನಾವು ಮಾಂಸದ ಕೋಳಿಗಳ ಒಂದು ಆಹಾರಕ್ಕೆ ಬಂದ್ರೆ ಅವುಗಳ ಒಂದು ಸಂಯೋಜನೆ ಹೇಗಿರುತ್ತೆ ಅಂತೀರಿ? ಮಾಂಸದ ಕೋಳಿಗಳಿಗೆ ನಾವು ಮೂರು ಹಂತದಲ್ಲಿ ನಾವು ಆಹಾರವನ್ನ ನಿರ್ವಹಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಅಂತ ತಗೊಳೋದಾದ್ರೆ ಪ್ರಾರಂಭಿಕ ಪೂರ್ವಾಹಾರ, ಅಂದ್ರೆ ಮೊದಲನೇ ದಿನದಿಂದ ಹತ್ತು ದಿನದವರೆಗೆ ಇದನ್ನ ಪ್ರೀ ಸ್ಟಾರ್ಟರ್ ಫೀಡ್ ಅಂತ ಹೇಳ್ತೀವಿ, ಅದನ್ನ ಕೊಡ್ತೀವಿ. ಮತ್ತೆ ಎರಡನೇ ಹಂತ ಅಂತ ಹೇಳೋದಾದ್ರೆ ಪ್ರಾರಂಭಿಕ ಆಹಾರ, ಇದು 11 ರಿಂದ 21 ದಿನದವರೆಗೆ ಕೊಡ್ತೀವಿ, ಸ್ಟಾರ್ಟರ್ ಫೀಡ್ ಅಂತ ಹೇಳ್ತೀವಿ. ಇನ್ನ ಕೊನೆಯದಾಗಿ ಅಂದ್ರೆ ಅಂತಿಮ ಆಹಾರ, ಇದು 22 ರಿಂದ 42 ದಿನದವರೆಗೆ ಫಿನಿಷರ್ ಡಯಟ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಈ ರೀತಿ ಮೂರು ಹಂತದಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಯಾವ್ಯಾವ ಒಂದು ಆಹಾರದ ಘಟಕಗಳನ್ನ ಬಳಸ್ಕೋಬೇಕಾಗತ್ತೆ? ತಮ್ಮಲ್ಲೇ ಸಿಗುವ ಈಗ ಮೆಕ್ಕೆಜೋಳ ಆಗ್ಬಹುದು, ಜೋಳ, ಅಕ್ಕಿ ನುಚ್ಚು, ಅಕ್ಕಿ ತೋಡು, ಸೋಯಾ ಎಣ್ಣೆ, ಸೂರ್ಯಕಾಂತಿ ಹಿಂಡಿ, ಅವುಗಳಲ್ಲದೆ ಖನಿಜಾಂಶಗಳ ಮಿಶ್ರಣಗಳು ಅಂತ ಹೇಳಿದ್ರೆ ಈಗ ಡೈ ಕ್ಯಾಲ್ಸಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ ಪೌಡರ್, ಉಪ್ಪು ಮತ್ತು ಇತರ ಆಹಾರ ಸೇರ್ಪಡೆಗಳು ಅಂತ ನಾನು ತಿಳಿಸ್ಕೊಟ್ನಲ್ಲ, ಅವುಗಳನ್ನು ಸಹ ಹಾಕಿ ತಾವು ತಯಾರಿಸ್ಕೋಬೇಕಾಗುತ್ತೆ. ಈಗ ಒಂದು ಉದಾಹರಣೆ ಅಂತ ಹೇಳೋದಾದ್ರೆ ಈಗ ಪ್ರಾರಂಭಿಕ ಪೂರ್ವಾಹಾರಕ್ಕೆ ಒಂದು ಕೊಡ್ತೀನಿ, ಅಂದ್ರೆ ಮೊದಲ 10 ದಿನದಲ್ಲಿ ಕೊಡುವಂತ ಆಹಾರ ಪ್ರೀ ಸ್ಟಾರ್ಟರ್ ಅಂತ ಕರಿತೀವಿ. ಪ್ರೀ ಸ್ಟಾರ್ಟರ್ ಇವುಗಳ ಪ್ರಮಾಣವನ್ನ ತಮ್ಗೆ ಒಂದ್ ಸಾರಿ ಹೇಳ್ಕೊಡ್ತೀನಿ. 1,000 ಕೆಜಿಗೆ ಎಷ್ಟು ತಯಾರಿಕೆ ಮಾಡಬೇಕು ಅನ್ನೋದು ಬಳಸ್ಕೋಬೇಕು ಅಂತ ಹೇಳ್ತೀನಿ. ಈಗ ಮೆಕ್ಕೆಜೋಳನ ತಾವುಗಳು 530 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ. ಈಗ ಸೋಯಾ ಎಣ್ಣೆ ತಮ್ಮಲ್ಲಿ ಅಗತ್ಯವಿದ್ರೆ ಅದನ್ನ 10 ಕೆಜಿಗಳಷ್ಟು, ಸೋಯಾ ಹಿಂಡಿಯನ್ನ 315 ಕೆಜಿಗಳಷ್ಟು, ಸೂರ್ಯಕಾಂತಿ ಹಿಂಡಿಯನ್ನ 107 ಕೆಜಿಗಳಷ್ಟು, ಡೈ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನ 20 ಕೆಜಿಗಳಷ್ಟು, ಕ್ಯಾಲ್ಸೈಟ್ ಪೌಡರ್ ಅನ್ನು 14.5 ಕೆಜಿಗಳಷ್ಟು, ಉಪ್ಪನ್ನ 3.5 ಕೆಜಿ ಮತ್ತು ಆಹಾರ ಸೇರ್ಪಡೆಗಳನ್ನು ಅವುಗಳು ಯಾವುದರ ತೀವ್ರ ಆಹಾರ ಸೇರ್ಪಡೆಯನ್ನು ತಗೊಂತಿರ್ತಿರೋ ಅವುಗಳ ಲೇಬಲ್ ಇರುತ್ತೆ ಅದ್ರ ಮೇಲೆ, ಅದನ್ನಷ್ಟು ಇಷ್ಟು ಕೆಜಿಗೆ ಇಷ್ಟು ಹಾಕ್ಬೇಕು ಅಂತ ಇರುತ್ತೆ, ಅದನ್ನ ನೋಡ್ಬಿಟ್ಟು ತಾವು ಹಾಕ್ಬೇಕಾಗುತ್ತೆ. ಈ ರೀತಿ 1,000 ಕೆಜಿಯನ್ನು ತಾವು ತಯಾರಿಸಿ ಕೊಡಬಹುದು. ಇದು ಮುಖ್ಯವಾಗಿ ಪ್ರೀ ಸ್ಟಾರ್ಟರ್. ಇದೇ ತರ ತಾವು ಪ್ರಾರಂಭಿಕ ಆಹಾರ ಮತ್ತು ಅಂತಿಮ ಆಹಾರದಲ್ಲಿ ಈಗ ಈ ಲೆವೆಲ್ಸ್ ಚೇಂಜ್ ಆಗ್ತಾ ಇರುತ್ತೆ, ಪೌಷ್ಟಕಗಳು ಸಿಗುತ್ತೆ ಅದಕ್ಕಾಗಿ ಸಿಗುತ್ತೆ, ತಾವು ನೋಡಿ ತಗೊಂಡು ಅದೇ ರೀತಿಯಲ್ಲಿ ನಾವು ಮಿಶ್ರ ಮಾಡಿಕೊಂಡು ತಯಾರಿಸ್ಕೋಬೇಕಾಗುತ್ತೆ. ಅಂದ್ರೆ ಪ್ರಾರಂಭಿಕ ಆಹಾರದಲ್ಲಿ ಸ್ವಲ್ಪ ಶಕ್ತಿ ಅಂಶ ಹೆಚ್ಚಾಗಿರುತ್ತೆ, ಅದರಿಂದ ನಾವು ಎಣ್ಣೆನ ಇಲ್ಲಿ ಉಪಯೋಗಿಸ್ತಾ ಇದೀವಿ. ಶಕ್ತಿ ಇದು ತುಂಬಾ ಹೆಚ್ಚಿಗೆ ಎಣ್ಣೆ ಮತ್ತು ಕೊಬ್ಬುಗಳಲ್ಲಿ ಹೆಚ್ಚಿಗೆ ಶಕ್ತಿದಾಯಕ ಹೊಂದಿರುತ್ತೆ, ಆದ್ದರಿಂದ ಇದನ್ನ ನಾವು ಹೆಚ್ಚಿಗೆ ಉಪಯೋಗಿಸ್ತೀವಿ. ಇದರಲ್ಲಿ ಜೊತೆಗೆ ಪ್ರೋಟೀನ್ ಅಂಶನೂ ಕೂಡ ಹೆಚ್ಚು ಬೇಕಾಗುತ್ತೆ. ಅದೇ ಅಂತಿಮ ಆಹಾರದಲ್ಲಿ ಇವುಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಎಣ್ಣೆಯನ್ನು ಕಡಿಮೆ ಆಗುತ್ತೆ, ಮತ್ತೆ ಈ ಮೆಕ್ಕೆಜೋಳ ಅದನ್ನು ಸ್ವಲ್ಪ ಕಡಿಮೆ ಆಗುತ್ತೆ, ಪ್ರೋಟೀನ್ ಅಂಶ ಇದಾಗುತ್ತೆ, ಇದು ವೇರಿ ಆಗ್ತಾ ಇರುತ್ತೆ. ಅಂದ್ರೆ ಜೋಳದ ನುಚ್ಚು, ಅಕ್ಕಿ ನುಚ್ಚು, ಅಕ್ಕಿ ತೌಡು ತಮ್ಮ ಹತ್ರ ಹಾಳಬೇಕಿದ್ರೆ ಇದನ್ನು ಸಹ ಈಗ ತಾವು ಕೇಳಿದ್ರಲ್ಲ ಸರ್ ಅಂತಿಮ ಆಹಾರ ಅಂತ ಹೇಳಿದ್ರಲ್ಲ, ಅದಕ್ಕೆ ಈಗ ಮೆಕ್ಕೆಜೋಳ 500 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ. ಈಗ ಅಕ್ಕಿ ನುಚ್ಚು, ಅಕ್ಕಿ ತೌಡು ಆತರ ಏನಾದ್ರೂ ತಮ್ಮಲ್ಲಿದ್ರೆ ಅದನ್ನ 148 ಕೆಜಿಗಳಷ್ಟು, ಮತ್ತೆ ಸೋಯಾ ಎಣ್ಣೆಯನ್ನು ಸಹ ಸ್ವಲ್ಪ ಸೇರಿಸಬೇಕಾಗುತ್ತೆ, ಯಾಕಂದ್ರೆ ಎನರ್ಜಿನೂ ಸ್ವಲ್ಪ ಬೇಕಾಗಿರುತ್ತೆ, 20 ಕೆಜಿಗಳಷ್ಟು, ಮತ್ತೆ ಸೋಯಾ ಹಿಂಡಿಯನ್ನ 275 ಕೆಜಿಗಳಷ್ಟು, ಸೂರ್ಯಕಾಂತಿ ಹಿಂಡಿಯನ್ನ 23 ಕೆಜಿಗಳಷ್ಟು, ಡೈ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನು 16 ಕೆಜಿಗಳಷ್ಟು, ಡೈ ಕ್ಯಾಲ್ಸಿಯಂ ಪೌಡರ್ ಅನ್ನ 14.5 ಕೆಜಿಗಳಷ್ಟು ಮತ್ತು ಉಪ್ಪನ್ನ 3.5 ಕೆಜಿಗಳಷ್ಟು ತಾವು ಹಾಕಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ಈ ಮೊಟ್ಟೆ ಕೋಳಿಗಳನ್ನು ಕೂಡ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಸಾಕ್ತಾ ಇದ್ದಾರೆ, ಅಲ್ಲೂ ಕೂಡ ಇದೇ ಆಹಾರ ಘಟಕಗಳೇ ಇರ್ತಾವ ಮೊಟ್ಟೆ ಕೋಳಿಯಲ್ಲೂ ಕೂಡ? ಮೊಟ್ಟೆ ಕೋಳಿಗಳೆಲ್ಲ ಈಗ ಮೂರು ಹಂತಗಳು, ಇದೇ ತರನೇ ಮೂರು ಹಂತಗಳನ್ನು ಮಾಡ್ತೀವಿ. ಆದ್ರೆ ಮರಿಗಳ ಆಹಾರ ಅಂತ ಹೇಳ್ತೀವಿ, ಅಂದ್ರೆ ಚಿಕ್ಸ್ ಫೀಡ್ ಅಂತ ಹೇಳ್ತೀವಲ್ಲ, ಅದನ್ನ 1ನೇ ದಿವಸದಿಂದ 8 ವಾರಗಳವರೆಗೂ ಕೊಡ್ತೀವಿ. ಇನ್ನು ಬೆಳೆಯುವ ಕೋಳಿ ಆಹಾರ ಅಂತ ಹೇಳೋದಾದ್ರೆ ಗ್ರೋಯರ್ ಫೀಡ್ ಅಂತ ಹೇಳ್ತೀವಿ ಇದನ್ನ, ಇದನ್ನ 9 ವಾರಗಳಿಂದ 18 ವಾರಗಳವರೆಗೂ ಕೊಡ್ತೀವಿ. ಮತ್ತೆ ತತ್ತಿ ಇಡುವ ಕೋಳಿ ಆಹಾರ ಅಂದ್ರೆ ಲೇಯರ್ ಫೀಡ್ ಅಂತ ಹೇಳ್ತೀವಿ, ಇದನ್ನ 18 ವಾರದಿಂದ ತಾವುಗಳು ಕೊನೆಯ ಈಗ 1 ವರ್ಷ ತಾವುಗಳು ಮೊಟ್ಟೆ ಕೋಳಿಯನ್ನು ಇಟ್ಕೊಂಡಿದ್ರೆ ಅಲ್ಲಿವರೆಗೂ ತನಕ ಇದನ್ನ ಕೊಡಬೇಕಾಗುತ್ತೆ. ಕೆಲವು ರೈತರು ಈಗ 52ನೇ ವಾರದಲ್ಲೇನೆ ಕೋಳಿಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ, ಸೇಲ್ ಮಾಡಿಬಿಡ್ತಾರೆ, ಅಂತ ಟೈಮಲ್ಲಿ ಅಷ್ಟವರೆಗೂ ಇದನ್ನ ಕೊಡಬೇಕಾಗುತ್ತೆ. ಅಂದ್ರೆ ಅಲ್ಲೂ ಕೂಡ ಇದೇ ಒಂದು ಘಟಕಾಂಶಗಳು ಬೇರೆ ಬೇರೆ ಬೇರೆ ಬೇರೆ ಅನುಪಾತದಲ್ಲಿ ಇರುತ್ತೆ. ಹೌದು, ಅದನ್ನು ಕೂಡ ಕೋಷ್ಟಕದ ರೀತಿಯಲ್ಲಿ ಅವರು ತಯಾರು ಮಾಡಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಈ ಮರಿಗಳ ಆಹಾರ ಅಂತ ತಾವು ಹೇಳಿದ್ರೆ ಅದೊಂದು ಉದಾಹರಣೆ ಸಹಿತ ವಿವರಿಸ್ತೀರಾ? ಮರಿಗಳ ಆಹಾರ ಇದನ್ನ 1ನೇ ದಿನದಿಂದ 8 ವಾರದವರೆಗೂ ಕೊಡ್ತೀವಿ. ಅವುಗಳಲ್ಲಿ ಈಗ ಮೆಕ್ಕೆಜೋಳ ಅಂತ ತಗೊಳ್ಳೋದಾದ್ರೆ ಮೆಕ್ಕೆಜೋಳನ 440 ಕೆಜಿಗಳಷ್ಟು ಹಾಕ್ಬೇಕಾಗುತ್ತೆ. ಒಂದು ಟನ್ಗೆ ಹೌದು, 1,000 ಕೆಜಿ ಮಾಡ್ತಾ ಇದ್ರೆ ತಾವು ಇಷ್ಟು ಕೆಜಿ ಹಾಕ್ಬೇಕಾಗುತ್ತೆ. ಇನ್ನು ಜೋಳ, ಅಕ್ಕಿ ನುಚ್ಚು ಅಥವಾ ಅಕ್ಕಿ ತೋಡು ತಮ್ಮಲ್ಲಿ ಯಾವ್ದು ಲಭ್ಯವಿದ್ರೆ ಅದನ್ನ 300 ಕೆಜಿಗಳಷ್ಟು, ಇನ್ನು ಸೋಯಾ ಎಣ್ಣೆಯನ್ನ 120 ಕೆಜಿಗಳಷ್ಟು, ಮತ್ತೆ ಸೋಯಾ ಹಿಂಡಿಯನ್ನ 160 ಕೆಜಿಗಳಷ್ಟು, ಸೂರ್ಯಕಾಂತಿ ಹಿಂಡಿಯನ್ನ 12.5 ಕೆಜಿಗಳಷ್ಟು, ಡೇ ಕ್ಯಾಲ್ಸಿಯಂ ಫಾಸ್ಪೇಟ್ ಅನ್ನ 30 ಕೆಜಿಗಳಷ್ಟು, ಅಷ್ಟಲ್ಲದೆ ಉಪ್ಪನ್ನ 3 ಕೆಜಿಗಳಷ್ಟು ತಾವು ಹಾಕಿ ತಯಾರಿಕೆ ಮಾಡ್ಕೋಬೇಕಾಗುತ್ತೆ. ಇನ್ನ ಪೋಷಕಾಂಶ ವಿರೋಧಿ ವಸ್ತುಗಳು ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು, ಉದಾಹರಣೆಗಳನ್ನ ಸ್ವಲ್ಪ ಕೊಡ್ತೀರಾ? ಆಹಾರದಲ್ಲಿ ಮೂಲತಃವಾಗಿ ಅನೇಕ ಪೋಷಕಾಂಶ ವಿರೋಧಿ ವಸ್ತುಗಳು ಇರುತ್ತೆ, ಅಥವಾ ಇವು ಆಕಸ್ಮಿಕವಾಗಿ ಆಹಾರದಲ್ಲಿ ವಿಲೀನಗೊಳ್ಳಬಹುದು. ಅಂತಹ ಗಮನಿಸಬೇಕಾದ ವಸ್ತುಗಳೆಂದ್ರೆ ಪ್ರೋಟಿಯೇಸ್ ಇನ್ಹಿಬಿಟರ್ಸ್, ಹಿಮಗ್ಲುಟಿನಿನ್ಸ್, ಗೈಟ್ರೋಜೆನ್ಸ್, ಗಾಸಿಪಾಲ್ಸ್, ಟ್ಯಾನಿನ್ಸ್, ಸ್ಯಾಪೋನಿನ್ಸ್, ಅಫ್ಲೋಟಾಕ್ಸಿನ್ಸ್ ಮತ್ತು ಇತರ ಮೈಕೋಟಾಕ್ಸಿನ್ಗಳು ಅಂತ ನಾವು ಹೇಳ್ಬೋದು. ಇವು ಕೋಳಿಗಳ ಬೆಳವಣಿಗೆ ಮತ್ತು ಉತ್ಪಾದನೆಯನ್ನು ಕುಂಠಿತ ಮಾಡ್ತವೆ. ಅಂದ್ರೆ ಈಗ ನಾವು ಮುಖ್ಯವಾಗಿ ಈ ಸಾಮಾನ್ಯವಾಗಿ ನಾವೇನು ಸಸಾರಜನಕ ಪದಾರ್ಥಗಳನ್ನು ಉಪಯೋಗಿಸ್ತೀವಲ್ಲ, ಇದರಲ್ಲಿರುವಂತಹ ಪೋಷಕಾಂಶ ವಿರೋಧಿ ವಸ್ತುಗಳು ಯಾವ್ಯಾವ ಅಂತೀರಿ? ಇವುಗಳಲ್ಲಿ ಅಂದ್ರೆ ಈಗ ಸೋಯಾ ಅವರೆ ಹಿಂಡಿ ತಗೊಂಡ್ರೆ ಇವುಗಳಲ್ಲಿ ಪ್ರೋಟಿಯೇಸ್ ಇನ್ಹಿಬಿಟರ್ಸ್, ಹಿಮಗ್ಲುಟಿನೋನ್ಸ್, ಅಲರ್ಜಿನ್ಗಳು, ಸ್ಯಾಪೋನಿನ್ಸ್ ಮತ್ತೆ ಫೈಟಿನ್ಗಳು ಹೆಚ್ಚಿಗೆ ಇರ್ತವೆ. ಇನ್ನು ಸೂರ್ಯಕಾಂತಿ ಹಿಂಡಿ ತಗೊಳ್ಳೋದಾದ್ರೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ, ಅಷ್ಟೇ ಅಲ್ಲದೆ ಟ್ಯಾನಿನ್ಸ್ಗಳು ಇವು ಹೆಚ್ಚಾಗಿರ್ತವೆ. ಇನ್ನು ಕಡಲೆಕಾಯಿ ಹಿಂಡಿ ತಗೊಳ್ಳೋದಾದ್ರೆ ಅಫ್ಲೋಟಾಕ್ಸಿನ್ಗಳು, ಟ್ಯಾನಿನ್ಸ್ಗಳು, ಲೆಕ್ಟಿನ್ಸ್ಗಳು, ಪ್ರೋಟಿಯೇಸ್ ಇನ್ಹಿಬಿಟರ್ಸ್ಗಳು ಹೆಚ್ಚಾಗಿರ್ತವೆ. ಇನ್ನು ಹತ್ತಿ ಬೀಜ ತಾವುಗಳೇನಾದ್ರೂ ಉಪಯೋಗಿಸ್ತಾ ಇದ್ರೆ ಅದರಲ್ಲಿ ಕಾಸಿಪಾಲ್ ಅಂಶ ತುಂಬಾ ಹೆಚ್ಚಿಗಿರುತ್ತೆ, ಅದನ್ನ ತಾವು ನೋಡ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಟ್ಯಾನಿನ್ಗಳು ಸಹ ಇದರಲ್ಲಿ ಹೆಚ್ಚಿಗೆ ಇರ್ತವೆ. ನಮ್ಮ ಮೀನಿನ ಪುಡಿ ತಗೊಳೋದಾದ್ರೆ ಖನಿಜಾಂಶದ ಪುಡಿ ಹೆಚ್ಚಿಗೆ ಇರುತ್ತೆ, ಆದ್ದರಿಂದ ನೀವು ಏನಾದ್ರೂ ಉಪ್ಪು ಆಗ್ತಾ ಇದ್ರೆ ಅದನ್ನ ಪ್ರಮಾಣ ಕಡಿಮೆ ಮಾಡ್ಕೊಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೋಳಿಗಳ ಒಂದು ಆಹಾರವನ್ನ ಸಿದ್ಧಪಡಿಸುವಾಗ ಯಾವ ಅಂಶಗಳ ಕಡೆಗೆ ಒತ್ತನ್ನ ಕೊಡಬೇಕಾಗುತ್ತೆ? ಮೊದಲನೇದಾಗಿ ಹೇಳೋದಾದ್ರೆ ಈಗ ಕೋಳಿಯ ವಿಧ ಯಾವ ವಿಧ ನಾವು ಆಗ್ತಾ ಇದೀವಿ ಅದನ್ನ ನೋಡ್ಕೊಬೇಕಾಗುತ್ತೆ. ಮಾಂಸದ ಕೋಳಿನೋ ಅಥವಾ ಮೊಟ್ಟೆ ಕೋಳಿನೋ, ಅದರಲ್ಲೂ ವಿವಿಧ ಹಂತಗಳನ್ನ ತಾವು ನೋಡ್ಕೊಬೇಕಾಗುತ್ತೆ. ಪೋಷಕಾಂಶಗಳ ಅವಶ್ಯಕತೆ ಎಷ್ಟಿದೆ ಅವುಗಳಿಗೆ ಅಂತ ನೋಡ್ಕೊಬೇಕಾಗುತ್ತೆ. ಹಂತದ ಮೇಲೆ ವ್ಯತ್ಯಾಸ ಆಗುತ್ತೆ. ಹೌದು, ಸರಿಯಾದ ಆಹಾರ ಪದಾರ್ಥಗಳ ಲಭ್ಯತೆ ಇದಾವ ತಮ್ಮಲ್ಲಿ, ಯಾವ ಆಹಾರ ಪದಾರ್ಥಗಳಿದಾವೆ ಅವುಗಳನ್ನು ನೋಡ್ಕೊಬೇಕಾಗುತ್ತೆ. ಲಭ್ಯವಿರುವ ಆಹಾರ ಪದಾರ್ಥಗಳ ಮಾಹಿತಿನೂ ತಮಗೆ ಬೇಕಿರಬೇಕಾಗುತ್ತೆ. ಈಗ ಪೋಷಕಾಂಶ ವಿರೋಧಿ ವಸ್ತುಗಳು ಅಂತ ಹೇಳಿದ್ವಲ್ಲ, ಅವುಗಳಲ್ಲಿ ಯಾವ್ದಾದ್ರು ಇದಾವ, ಆ ನ್ಯೂಟ್ರಿಯೆಂಟ್ ಸಿಗದೇ ಆಗುತ್ತವ ಕೋಳಿಗಳಿಗೆ ಅಂತ, ಏನ ನಿರ್ಬಂಧಗಳು ಏನಾದ್ರು ಇದಾವ. ಈಗ ಕೆಲವು ಮಟ್ಟಗಳನ್ನ ನಾವು ನಿಗದಿಪಡಿಸಿದೀವಿ, ಆಹಾರ ಸೇರಿಸೋದಕ್ಕೆ ಇಷ್ಟು ಮಟ್ಟನೇ ಇರಬೇಕು ಈ ಪೋಷಕಾಂಶಗಳು ಇರಬೇಕಾದ್ರೆ ಅಂತ. ಅಷ್ಟೇ ಅಲ್ಲದೆ ಪೋಷಕಾಂಶ ವಿರೋಧಿ ವಸ್ತುಗಳನ್ನು ಸಹ ತಾವು ನೋಡ್ಕೊಬೇಕಾಗುತ್ತೆ. ಮತ್ತೆ ಕೊನೆಯದಾಗಿ ಹೇಳೋದಾದ್ರೆ ಬೆಳವಣಿಗೆ ವರ್ಧಕಗಳ ಬಳಕೆ ಏನಾದ್ರೂ ತಾವು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಬೇಕಾಗುತ್ತೆ. ಆ ರೀತಿಯಾಗಿ ನಾವು ಒಂದು ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಹೌದು, ಈಗ ಈ ಪ್ರೋಟೀನ್ ಅಥವಾ ಸಸಾರಜನಕ ಅಂತ ತಾವು ಹೇಳಿದ್ರಲ್ಲ, ಈ ಪದಾರ್ಥಗಳನ್ನ ಈ ಮಾಂಸದ ಕೋಳಿ ಆಹಾರದಲ್ಲಿ ಎಷ್ಟು ಮಟ್ಟಿಗೆ ನಾವು ಸೇರಿಸ್ಕೋಬೇಕಾಗತ್ತೆ, ಯಾವ ಪ್ರಮಾಣದಲ್ಲಿ ಸೇರಿಸ್ಕೋಬೇಕಾಗತ್ತೆ? ಮಾಂಸದ ಕೋಳಿ ಅಥವಾ ಮೊಟ್ಟೆ ಕೋಳಿ ಇದನ್ನ ತಗೊಳೋದಾದ್ರೆ, ಇನ್ನ ಜನರಲ್ ಆಗಿ ನಾವು ಹೇಳೋದಾದ್ರೆ, ಈಗ ಸೋಯಾ ಅವರೇ ಹಿಂಡಿ ಅಂತಿದೆಯಲ್ಲ, ಒಂದೊಂದ್ಸಾರಿ ಹೇಳ್ತಾರೆ 10 ಕೆಜಿವರೆಗೂ ಮಾತ್ರ ಹಾಕ್ಬೇಕು ಅಂತಾರೆ, ಇನ್ನೊಂದು ಕೆಲವೊಮ್ಮೆ ಹೇಳ್ತಾರೆ ಇಲ್ಲ 20-30 ಕೆಜಿವರೆಗೂ ತಾವುಗಳು ಹಾಕ್ಬಹುದು ಅದರಲ್ಲಿ ಅಂತ ಹೇಳ್ತಾರೆ. ಇನ್ನು ಸೂರ್ಯಕಾಂತಿ ಹಿಂಡಿನ 10-15 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ, ಅಂದ್ರೆ ಹೆಚ್ಚಿಗೆ, ಅದಕ್ಕಿಂತ ಹೆಚ್ಚಿಗೆ ಮೀರಬಾರದು ಅಂತ ಹೇಳ್ತಾ ಇರೋದು. ಇನ್ನು ಮೀನಿನ ಪುಡಿ ತಗೊಳೋದಾದ್ರೆ 2-10 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಈ ಮೀನಿನ ಪುಡಿ ಹೆಚ್ಚಿಗೆ ಹಾಕಿದಷ್ಟು ಈಗ ಮೊಟ್ಟೆಯಲ್ಲಿ ಕೆಲವೊಮ್ಮೆ ರೈತರು ಹೇಳ್ಬೋದು ಅದು ಮೀನಿನ ವಾಸನೆ ಬರ್ತಾ ಇದೆ ಮೊಟ್ಟೆಯಲ್ಲಿ ಅಂತ, ಇಲ್ಲ ಮಾಂಸದಲ್ಲಿ ವಾಸನೆ ಬರ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ಕಡಲೆಕಾಯಿ ಹಿಂಡಿನೂ ತಮ್ಮಲ್ಲೇ ಲಭ್ಯವಿದ್ರೆ ಇದು 5-15 ಕೆಜಿವರೆಗೂ ಸಹ ಹಾಕ್ಬಹುದು. ಅದು ಹತ್ತಿ ಬೀಜದ ಹಿಂಡಿನ 6 ಕೆಜಿ ಅಷ್ಟೇ, ಇದರಲ್ಲಿ ಗಾಸಿಪಲ್ಸ್ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಹಾಕ್ಬಾರ್ದು ಅಂತ ಹೇಳ್ತೀವಿ. ಆಮೇಲೆ ಶರ್ಕರ ಪದಾರ್ಥಗಳಾದ್ರೆ ಈಗ ಮುಸ್ಕಿನ ಜೋಳ ಅಂತ ತಗೊಂಡಿದ್ದೆ, ಇದನ್ನ 50 ಕೆಜಿವರೆಗೂ ಇಲ್ಲ ಕೆಲವೊಮ್ಮೆ 60 ಕೆಜಿವರೆಗೂ ನಾವು ಹಾಕಕ್ಕೆ ಹೇಳ್ತೀವಿ. ಇನ್ನ ಈ ಆಹಾರ ಮಿಶ್ರಣವು ಏನಿರುತ್ತಲ್ಲ, ಯಾವ್ಯಾವ ರೂಪದಲ್ಲಿ ನಮಗೆ ಸಿಗುತ್ತೆ, ಲಭ್ಯವಾಗುತ್ತೆ ಅಂತೀರಿ? ಸಾಮಾನ್ಯವಾಗಿ ಆಹಾರ ಮಿಶ್ರಣ ಪುಡಿ ರೂಪ ಅಂದ್ರೆ ಮ್ಯಾಶ್ ಫಾರ್ಮ್ ಅಂತ ಹೇಳ್ತೀವಲ್ಲ, ಆ ರೂಪದಲ್ಲಿ, ಉಂಡೆ ಅಂದ್ರೆ ಪೆಲ್ಲೆಟ್ ಫಾರ್ಮ್ ಅಲ್ಲಿ, ಮತ್ತೆ ಚೂರು ಅಥವಾ ಕ್ರಂಬಲ್ ಫಾರ್ಮ್ಗಳಲ್ಲಿ ಸಿಗುತ್ತೆ. ಈ ಪುಡಿಯನ್ನು ನಾವು ಬಹಳಷ್ಟು ರೈತರು ನಮ್ಮ ದೇಶದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನಗಿಷ್ಟವಾದ ಆಹಾರ ಘಟಕಗಳನ್ನು ಸೇವಿಸೋದನ್ನ ಕೋಳಿಗಳು ಸಿಗದೇ ಇರಬಹುದು, ಯಾಕಂದ್ರೆ ಅವು ತಗೊಂಡ್ಬಿಡ್ತವೆ ಯಾವ್ದ್ಯಾವ್ದು ಬೇಕು ಅಂತ, ಅದನ್ನ ಮಾತ್ರ ಪಿಕ್ ಮಾಡ್ಕೊಂಡ್ಬಿಡ್ತವೆ. ಅದೊಂದು ಇದರಿಂದ ನಷ್ಟ ಅಂತ ಹೇಳ್ಬೋದು ಪುಡಿ ರೂಪದಲ್ಲಿ. ಈ ಮಾದರಿಯಿಂದ ಮತ್ತೆ ಇದು ಇನ್ನೊಂದು ಆಹಾರದ ನಷ್ಟನೂ ಸಹ ಆಗುತ್ತೆ ಇದ್ರ ರೂಪದಲ್ಲಿ. ಇಷ್ಟೇ ಅಲ್ಲದೆ ಈ ಎಲ್ಲಾ ತೊಂದರೆಗಳನ್ನ ತಪ್ಪಿಸಬೇಕು ಅಂದ್ರೆ ಪೆಲ್ಲೆಟ್ ಅಥವಾ ಕ್ರಂಬಲ್ ಮಾದರಿ ಆಹಾರವನ್ನು ತಾವು ಕೊಡಬಹುದು. ಆದ್ರೆ ಈ ಪೆಲ್ಲೆಟ್ ಮತ್ತು ಕ್ರಂಬಲ್ ಪದಾರ್ಥದಲ್ಲಿ ಕೊಟ್ಟಾಗ ಅದೇನಾಗುತ್ತೆ ಅಂದ್ರೆ ಅದು ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ನಷ್ಟ ಆಗುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ. ಪುಡಿ ರೂಪದಲ್ಲಿ ಕೊಟ್ಟಾಗ ಅವುಗಳಿಗೆ ಏನೇನು ಇಷ್ಟನೋ ತಗೊಂಡ್ಬಿಟ್ಟು ಆರಿಸ್ಕೊಂಡ್ಬಿಟ್ಟು ಇನ್ ಬೇರೆ ಬಿಟ್ಬಿಡ್ತಾವೆ ಬೇರೆ ಪದಾರ್ಥಗಳನ್ನ. ಈಗ ನಾವು ಕೃಷಿ ಉಪ ಉತ್ಪನ್ನಗಳು ಅಂತ ಹೇಳಿದ್ವಲ್ಲ, ಆಗ ಈಗ ಅಕ್ಕಿ ತೋಡು ಅಂತವನ್ನೆಲ್ಲ ಅವು ಇಷ್ಟಪಡದೆ ಇರ್ಬೋದು, ಬರೀ ಜೋಳನ್ ಮಾತ್ರ ತಗೊಂಡ್ಬಿಟ್ಟು ನುಚ್ಚನ್ ತಿನ್ಬಿಡ್ತವೆ. ಈ ರೀತಿಯಾಗಿ ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇವತ್ತು ಸುಧಾರಿತ ಕೋಳಿ ತಳಿಗಳನ್ನು ಕೂಡ ನಾಟಿ ಕೋಳಿ ರೀತಿಯಲ್ಲೇ ಸಾಕ್ತಾ ಇದ್ದಾರೆ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ ಈ ಸುಧಾರಿತ ಕೋಳಿ ತಳಿಗಳ ಬಗ್ಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಿ ಕೋಳಿಗಳು ಅವುಗಳ ವರ್ಣ ಸಂಯೋಜನೆ, ಪಂದ್ಯಗಳಲ್ಲಿನ ಹೋರಾಟದ ಮನೋಭಾವ ಹಾಗೂ ರುಚಿಕರ ಮಾಂಸದಿಂದಾಗಿ ಗ್ರಾಮೀಣ ಜನತೆಯ ಅವಿಭಾಜ್ಯ ಅಂಗವಾಗಿವೆ ಅಂತ ಹೇಳ್ಬೋದು. ಆದರೆ ಇವುಗಳ ಮೊಟ್ಟೆ ಗಾತ್ರ, ಮೊಟ್ಟೆ ಉತ್ಪಾದನೆಯಲ್ಲಿ ಬಹಳ ಹಿಂದೆ, ಅಷ್ಟೇ ಅಲ್ಲದೆ ಮಾಂಸದ ಉತ್ಪಾದನೆಯಲ್ಲೂ ಸಹ ಬಹಳ ಹಿಂದೆ ಇದ್ದಾವೆ. ದೇಶೀಯ ತಳಿಗಳ ಈ ಎಲ್ಲಾ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು ಅದರೊಂದಿಗೆ ಮಾಂಸ ಮತ್ತು ಮೊಟ್ಟೆಗಳ ಅಧಿಕ ಉತ್ಪಾದನಾ ಸಾಮರ್ಥ್ಯ ಮತ್ತು ಮೇವಿನ ಉತ್ತಮ ಬಳಕೆ ಗುಣಗಳನ್ನು ಒಗ್ಗೂಡಿಸಿ ಅಭಿವೃದ್ಧಿಪಡಿಸಿರುವ ಹೊರದೇಶದ ತಳಿಗಳನ್ನು ಬಳಸಿ ನಾಟಿ ಕೋಳಿಗಳನ್ನು ಹೋಲುವಂತೆ ಹಲವಾರು ಸುಧಾರಿತ ಕೋಳಿ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅವು ಯಾವ್ಯಾವು ಅಂತೀರಾ ಕೋಳಿ ತಳಿಗಳು? ಆ ತಳಿಗಳಂದ್ರೆ ಈಗ ಗಿರಿರಾಜ, ಸ್ವರ್ಣಧಾರ, ಗ್ರಾಮಶ್ರೀ, ಕೃಷ್ಣಪ್ರಿಯ, ಗ್ರಾಮಲಕ್ಷ್ಮಿ ಮತ್ತು ವನರಾಜ, ಈ ತರ ತುಂಬಾ ಹೆಚ್ಚಿಗೆ ಇದಾವೆ. ಮುಖ್ಯವಾಗಿ ಗಿರಿರಾಜ ತಳಿ ಬಹಳ ಹೆಚ್ಚು ಜನಪ್ರಿಯವಾಗಿದೆ. ಗಿರಿರಾಜ ಮತ್ತು ಸ್ವರ್ಣಧಾರ ಹೆಚ್ಚು ನಮ್ಮ ಈ ಕರ್ನಾಟಕ ಭಾಗದಲ್ಲಿ ತಗೊಳ್ಳೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಗಿರಿರಾಜ ಮತ್ತು ಸ್ವರ್ಣಧಾರಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳ್ಬೋದು. ಅಂದ್ರೆ ಇವು ನಾಟಿ ಕೋಳಿ ರೀತಿ ಕಾಣ್ತವೆ. ಹೌದು. ಇನ್ನೇನು ವಿಶೇಷತೆಗಳು ಅಂತಾರೆ ಇವುಗಳ? ಈ ಗಿರಿರಾಜ ತಳಿಯು ಉತ್ತಮ ಮಾಂಸ ಮತ್ತು ಸ್ವರ್ಣಧಾರ ತಳಿಯು ಉತ್ತಮ ಮೊಟ್ಟೆ ಉತ್ಪಾದನೆಗೆ ತಯಾರಿಸಲಾಗಿದೆ. ಹೊರದೇಶದ ತಳಿಗಳನ್ನು ಬಳಸಿ ನಾಟಿ ಕೋಳಿಯನ್ನು ಹೋಲುವಂತೆ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಈ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅತಿ ಸಣ್ಣ ಹಾಗೂ ಮಧ್ಯಮ ವರ್ಗದ ರೈತರು ಇವುಗಳನ್ನು ಬಳಸಬಹುದು ಮತ್ತು ಸಾಕಾಣಿಕೆ ಮಾಡಬಹುದು. ಸುಸಜ್ಜಿತ ಸಾಕಾಣಿಕೆ ಕ್ರಮ, ಸಮತೋಲನ ಆಹಾರಗಳ ಪೂರೈಕೆ ಇವು ಅವುಗಳಿಗೆ ಬೇಕಾಗೋದಿಲ್ಲ. ಹಾಗೂ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಅವುಗಳು ಹೊಂದಿದ್ದಾವೆ. ಅದರ ಜೊತೆಗೆ ನಾವು ಕೊಕ್ಕರೆ ರೋಗದ ಲಸಿಕೆ ಮಾತ್ರ ಕೊಡಬೇಕಾಗುತ್ತೆ. ಇನ್ನು ಆಹಾರ ಸೇವನೆ ಬಗ್ಗೆ ತಿಳಿಸೋದಾದ್ರೆ, ಇವುಗಳಿಗೆ ತಾವು ನಾಟಿ ಕೋಳಿಗಳನ್ನು ಯಾವ ರೀತಿ ಸಾಕಾಣಿಕೆ ಮಾಡ್ತೀರಾ ಅದೇ ತರನೇ ತಾವುಗಳು ಹಿತ್ತಲಲ್ಲೇ ಸಹ ಸಾಕಾಣಿಕೆ ಮಾಡಬಹುದು. ಅದ್ರ ಜೊತೆಗೆ ತಾವುಗಳು ಈಗ 20-30 ಗ್ರಾಂರಷ್ಟು ಆಹಾರವನ್ನು ಪ್ರತಿನಿತ್ಯ ಕೊಡಬೇಕಾಗುತ್ತೆ ಪ್ರತಿ ಕೋಳಿಗೆ. ಅಂದ್ರೆ ಏನು, ನಮ್ಮ ಬೇರೆ ಕೋಳಿಗಳಿಗೆ ಆಹಾರ ಇರುತ್ತಲ್ಲ ಅದನ್ನೇ ಹಾಕ್ಬಹುದು? ಅದನ್ನೇ ಹಾಕ್ಬಹುದು. ತಮ್ಮಲ್ಲಿ ಏನಾದ್ರೂ ತೀವ್ರ ರಾಗಿ ಜೋಳ ಏನಾದ್ರೂ ತಾವು ಬೆಳೀತಾ ಇದ್ರೆ, ಮೆಕ್ಕೆಜೋಳ, ಅವನ್ನೆಲ್ಲ ಪುಡಿ ಮಾಡ್ಬಿಟ್ಟು ತಾವುಗಳು ಕೊಟ್ರೆ ಅವು ತಿಂದು ಒಳ್ಳೆ ಬೆಳವಣಿಗೆ ಬರ್ತವೆ. ಅಂದ್ರೆ ಇವನ್ನ ಹೊರಗಡೆ ಹೊಲದಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಬಹುದು. ಇವು ತೂಕ ಜಾಸ್ತಿ ಇರೋದ್ರಿಂದ ಈಗ ನಾಯಿಗಳ ಕಾಟ ಏನಾದ್ರೂ ಇದ್ರೆ ಅವು ಓಡೋಗಕ್ಕಾಗಲ್ಲ, ಅದರಿಂದ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಅದನ್ನು ಬಿಟ್ರೆ ಇವು ತ್ವರಿತ ಗತಿಯಲ್ಲಿ ಬೆಳವಣಿಗೆ ಹೊಂದುತ್ತಿರ್ತವೆ. ಇವುಗಳು ತಾವುಗಳು ಇದನ್ನು ತಗೊಂಡು ಸಾಕಾಣಿಕೆ ಮಾಡಬಹುದು. ಅಂದ್ರೆ ಈ ಮರಿಗಳು ಎಲ್ಲ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಿಗ್ತವೆ? ಹೌದು, ಪ್ರತಿ ಶುಕ್ರವಾರ ಹ್ಯಾಚಿಂಗ್ ಅಂತ ಮಾಡ್ತೀವಿ. ಅವತ್ತು ತಾವು ಮುಂಚೆನೆ ಬುಕ್ ಮಾಡಿ ಅದನ್ನು ತಗೋಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಕೋಳಿಗಳಲ್ಲಿ ಆಹಾರ ನೀಡುವಂತ ಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎನ್ ಸುಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9535733433. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9535733433. ತುಂಬಾ ಸಂತೋಷ ಡಾಕ್ಟರ್ ಸುಮಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೋಳಿಗಳಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಆಹಾರದ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಯಾವ್ಯಾವ ಆಹಾರದ ಘಟಕಗಳನ್ನ ಆಹಾರದಲ್ಲಿ ನಾವು ಬಳಸಿಕೊಂಡು ಅವುಗಳಿಗೆ ಆಹಾರ ಕೊಟ್ಟರೆ ಉತ್ತಮವಾದಂತಹ ಲಾಭವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕೋಳಿ ಆಹಾರ ನಿರ್ವಹಣೆ ಕುರಿತು ಡಾ ಸುಮ್ಮ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇದೀಗ ಕೇಳಿ ನೀಲಗಾರರ ಪದ, ಲಕ್ಷ್ಮಸ್ವಾಮಿ ಮತ್ತು ಸಂಗಡಿಗರಿಂದ. ಓದಿ ಬರುವ ರಾಮಯ್ಯ ಬೀದಿಯಲ್ಲಿ ಕಂಡವಳೆ, ಕಂದಮ್ಮ ಓದು ಮಾಡ್ತಿಲ್ಲ ಆದಂತ ಕಲಿಮೆಯ ತಾಯಿ ಕಂದ ಮೈದಾಳ ರಾಮ ಓದು ಮಾಡ್ತಿಲ್ಲಿ ನೂರು ಮಂದಿ ಹುಡುಗರೇನಾರ ಹೊಡೆದಿದ್ರು ಹೇಳು ಗುರುಗಳಿಗೆ ಹೇಳಿ ನಾನು ಬುದ್ಧಿ ಕಲಿಸಿಸ್ತೀನಿ ಇಲ್ಲ ಗುರುಗಳೇನಾರ ಹೊಡೆದಿದ್ರು ಹೇಳಪ್ಪ ತಂದೆ ಇಲ್ಲದ ಮಗನ ಹೊಡಿಬೇಡ್ರಿ ಅಂತ ಹೇಳಿ ಗುರುಗಳು ಪಾದ ನೀಡದೆ ಬೇಡ್ಕತ್ತೀನಿ ಅಂದ್ರು ತಾಯಿ ಹುಡುಗರು ಹೊಡಿಲಿಲ್ಲ ಗುರುಗಳು ಹೊಡಿಲಿಲ್ಲ ನನಗೆ ನೂರು ಮಂದಿ ಹುಡುಗರು ಹತ್ತತ್ತು ದಿನ ರಜಾ ಕೇಳಿದ್ರು ತಾಯಿ ಹಕ್ಕ ಭಾವನೆ ಕರೆಕ ಒಂದು ಹಬ್ಬ ಮಾಡಬೇಕು ಅಂತ ಕಟ್ಟಕಡೆ ಬೆಳಗ್ಗೆ ನಿಂತ್ಕೊಂಡು ನಾನು ಹತ್ತು ದಿನ ರಜಾ ಕೇಳದೆ ಅದಕ್ಕೆ ಹುಡುಗರು ನನ್ನ ಏನಂತ ಜೇರಿದ್ರು ಗೊತ್ತೇನಮ್ಮ ಮುಂಡೆ ಸಾಕಿದ ಮಗ ಮೂಗ್ದರಿಲ್ಲದ ಎತ್ತು ತಂದೆ ಇಲ್ಲದ ತಬ್ಲಿ ಒಡ ಹುಟ್ಟಿಲ್ದಂತ ಪರದೇಶಿ ಅಂತ ನನ್ನನ್ನು ಜಿರಿದು ಮಾತನಾಡಿದರೆ ತಾಯಿ ಅಕ್ಕ ಇಲ್ದನೊಬ್ಬ ಭಾವ ನಿಲ್ದ ಪರದೇಶಿ ನೀನು ಯಾವ ಅಕ್ಕನ ಮನೆಗೆ ಹೋಗಿ ಅಕ್ಕ ಭಾವನ ಕರ್ಕ ಬಂದು ಹಬ್ಬ ಮಾಡ್ತೀಯೋ ಪರದೇಶಿ ಮುಂಡೆ ಮಗನೇ ಓದ್ಕೊಂಡು ಬಿದ್ದಿರೋ ಇಷ್ಕಲ್ ಮಾಡ್ತೀನಿ ಅಂತ ನನ್ನ ಜಿರಿದು ಮಾತನಾಡಿದರೆ ತಾಯಿ ಆಗ ಗುರುಗಳು ನನಗೆ ರಜಾ ಕೊಡಲಿಲ್ಲ ಆಗ ಅಕ್ಕ ಭಾವನ ನಾನು ಮರ್ತ್ಕೊ ಬಂದ್ಬಿಟ್ಟಿದ್ದೀನಿ ನಾನು ಇದ್ಯಾ ಕಲಿಯೋ ಬೆಂಬಲದಲ್ಲಿ ಗುರುದೇವ ನನಗೆ ಹತ್ತು ದಿನ ರಜಾ ಕೊಡಿ ಎತ್ತವನು ಕೇಳ್ಕೊಂಡು ಬರ್ತೀನಿ ಅಂತೇಳಿ ಹತ್ತು ದಿನ ರಜಾ ತಗೊಂಡು ಬಂದಿದ್ದೀನಿ ತಾಯಿ ನಿನ್ನ ತೊಡೆ ಮೇಲೆ ಹುಡ್ತಂತ ಕಂದ ನನ್ನನಿಗೆ ಸುಳ್ಳು ಹೇಳ್ಬೇಡ ಮಹಾದೇವಮ್ಮ ಲವ್ವ ಅಕ್ಕಯ್ಯ ನನಗುಂಟೆ ಪಾವಯ್ಯ ನನಗುಂಟೆ ಕಣ್ಣಲ್ಲಿ ನೀರನ್ನು ಸುರಿಸಿ ಅಯ್ಯೋ ಪರಮಾತ್ಮ ಈ ಮಾತನ್ನ ನನ್ನ ಮಗನಿಗೆ ಹೇಳ್ಕೊಟ್ಟಂತ ಪಾಪಿ ಯಾರು ನನ್ನ ಮಗನಿಗೆ ಗೊತ್ತಿಲ್ದಿರುವಂತ ಮಗನಿಗೆ ವಿಚಾರ ಹೇಳದಂತ ಪರದೇಶಿ ಯಾರಪ್ಪ ನನ್ನ ಮಗನಿಗೆ ಬಂದಂತ ಕಷ್ಟ ಅವರು ಬರಬಾರ್ದು ಅಂತೇಳಿ ತಾಯಿ ದುಃಖವನ್ನು ಮಾಡಿಕೊಂಡು ನಾನೆತ್ತ ಮಗನಿಗೆ ನಾನು ಸಾಕಂದ ಮಗನಿಗೆ ನಾನು ಯಾವತ್ತೂ ಸುಳ್ಳು ಹೇಳಬಾರ್ದು ನಿಜಾನೇ ಹೇಳ್ಬೇಕಂತೇಳಿ ತಾಯಿ ಮಹದೇವಮ್ಮ ಹೇಳ್ತಾರೆ ಅವಳಂತೆ ರಾಮ ಅಕ್ಕ ನಿನಗಿಲ್ಲ ಬಾವ ನಿನಗಿಲ್ಲ ಕಾಣು ನೀನು ಹುಟ್ಟಿದವನೇ ಒಬ್ಬ ಮೈದಾಳ ರಾಮ ಕಾಣಪ್ಪ ಅಯ್ಯೋ ತಾಯಿ ಓದು ಮಾಡ್ತಿಲ್ಲಿ ನೂರು ಮಂದಿ ಹುಡುಗರು ಆಡದಂತ ಮಾತು ಇಲ್ಲಿ ನೀನಾಡ್ದಂತ ಮಾತು ಇಬ್ರು ಮಾತು ಒಂದೇ ಆಯ್ತು ತಾಯಿ ಒಡವಿಟ್ಟಿಲ್ದನ್ ಒಡವಾದ ಮೇಲೆ ಹಂಗೆ ಸ್ವತಃ ಸೊರಗ ಏನಾರ ನನಗುಂಟೇನಮ್ಮ ಹಕ್ಕ ಇಲ್ದನೊಬ್ಬ ನಕ್ಷತ್ರದ ಮೇಘ ಮಕ್ಕಳಿಲ್ದ ಮನೆ ಬಾಳು ಒಕ್ಕಲಿದ್ರೆ ನಮ್ಮ ಫಲ ಬತ್ತು ಜ್ಯೋತಿಲ್ಲದ ಮನೆ ದೇವ್ರಿಲ್ದ ಗುಡಿ ಜಂಗಮರಲ್ದ ಮಟ್ಟ ತವರೆ ಇಲ್ಲದ ಕೊಳ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ನೀರಿಲ್ದಂತ ಕೆರೆಗೆ ಗೌಗೊಳಗೆ ಬಾಯಾರಿ ಎತ್ಕೊಂಡು ಬಂದಂತೆ ಇವತ್ತು ನನ್ನ ಬಾಳು ಖಂಡಿತವಾಗ್ಲು ನನಗೆ ಅಕ್ಕಭಾವ ಇಲ್ಲವೇ ನಮ್ಮ ತಾಯಿ ಮಾದೇವಮ್ಮ ಅಯ್ಯೋ ಕಂದ ಮೈದಾಳ ರಾಮ ಹಕ್ಕ ಹಕ್ಕ ಅಂತ ಬಂದ ಅಕ್ಕರೆಯಿಂದ ಕೊಂಡಾಡ್ತಾ ಇದೆಯಲ್ಲ ನಿಮ್ಮ ಅಕ್ಕ ಬಂದ ಏನಾರ ಒಂದ ಪಾಟಿ ಹಾದಿಕ ಕೊಟ್ಟಳೆ ಬಾವ ಬಾವ ಅಂತ ಬೌಣಿಸಿ ಬೌಣಿಸಿ ಕೂಕ್ತಿಯಲ್ಲ ನಿಮ್ ಬಾವ ಬಂದ ಏನಾರ ನಿನ್ಗೆ ಒಂದ ಪಾಟಿ ಬೋಮನ ಕೊಟ್ಟಾರೇನೋ ಅಮ್ಮ ನನಗೆ ಅಕ್ಕ ಬಂದ ಹಾದಿಕ ಕೊಡ್ಬೇಕಾಗಿಲ್ಲ ನಮ್ ಬಾವ ಬಂದ ನಾನು ಬೋಮನ ಕೊಡ್ಬೇಕಾಗಿಲ್ಲ ಹಕ್ಕಯ್ಯನ ವಾರ್ತೆಗಳನ್ನ ಹೇಳ್ತೀನಿ ಕೇಳಮ್ಮ ತಾಯಿ ಏನು ಹೇಳ್ತೀವಿ ಮಗನೇ ಲವ್ವ ಎಣ್ಣನಿಂದಲೇ ಸ್ವರ್ಗ ಎಣ್ಣನಿಂದಲೇ ಬಳಗ ಸೊರಗ ಹೆಣ್ಣು ಮಕ್ಕಳಿಂದಾನೆ ಬಳಗ ಸರ್ಮುನ್ನೂರ್ ಬಳಗವಲ್ಲ ಹೆಣ್ಣು ಮಕ್ಕಳಿಂದ ಅಂದ್ರು ಅದೇಂಗಪ್ಪ ಅಯ್ಯೋ ಕಂದ ನನಗೆ ಗೊತ್ತಿರತಕ್ಕಂಥ ವಿಚಾರ ನಿನಗೆ ಗೊತ್ತೇ ಹೆಣ್ಣು ಮಕ್ಕಳಿಂದ ಬಳಗ ಸೊರಗ ಯಾವ ರೀತಿ ನನಗೊಂದು ಸ್ವಲ್ಪ ತಿಳಿಸಿ ಹೇಳು ಅಂದ್ರಂತೆ ತಾಯಿ ಮಹಾದೇವಮ್ಮ ಅಮ್ಮ ತಾಯಿ ನಿನ್ನ ಹೊಟ್ಟೆಲ್ಲಿ ಹುಡ್ತಂತ ಒಬ್ಬ ಹೆಣ್ಣು ಮಗಳು ದೀವೂರಿಂದ ಮುನ್ನೂರು ಕೊಟ್ಟಿ ಮದುವೆ ಮಾಡಿದ್ರೆ ನಮಗೆ ಬಳಗ ಆಗ್ಲಿಲ್ವೇ ಆ ಹೆಣ್ಣು ಮಗಳ ಹೊಟ್ಟೆ ಒಳಗೆ ಹುಟ್ಟಿದಂತ ಕಂದನ್ನ ಆ ಊರಿಂದ ಇನ್ನೊಂದು ಕೊಟ್ಟು